ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಒಣಹವೆ ನಿರೀಕ್ಷಿತ. ಬೆಂಗಳೂರು ನಗರದಲ್ಲಿ ಸಾಮಾನ್ಯವಾಗಿ ನಿರ್ಮಲ ಆಕಾಶವಿದ್ದು ಕೆಲವು ಕಡೆ ಬೆಳಗಿನ ಜಾವ ಮಂಜು ಮುಸುಕುವ ವಾತಾವರಣ ಇರಲಿದೆ. ಗರಿಷ್ಠ 32 ಹಾಗೂ ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಗರ್ ಹುಕುಂ ಸಾಗುವಳಿ ಮಾಡುವವರಿಗೆ ಹಕ್ಕುಪತ್ರ ವಿತರಣೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭಾರತದ ನ್ಯಾಯಾಂಗ ವ್ಯವಸ್ಥೆ ಅತ್ಯುತ್ತಮ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಪಾದನೆ. ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ನೌಕರರಿಗೆ ಶೇ 15% ಸಂಭಾವನೆ ಹೆಚ್ಚಳ, ಏಪ್ರಿಲ್ 1 ಜಾರಿ. ವಿಧಾನಸಭಾ ಚುನಾವಣೆ, ರಾಜ್ಯದ ವಿವಿಧ ಭಾಗಗಳಲ್ಲಿ ಮತದಾನದ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಡಿಜಿಟಲ್ ಬ್ಯಾಂಕಿಂಗ್ ಯುಗವಿದು, ಟೈಮ್ ಉಳಿತಾಯವಾಗುವುದು, ಡಿಜಿಟಲ್ ಬ್ಯಾಂಕಿಂಗ್ ಸುಲಭವಿದು. ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬರ್ತಾ ಇದೆ. ಇದು ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ. ಕಿಸಾನ್ ವಾಣಿ ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಕಾಳುಮೆಣಸಿನ ಬೆಳೆ ಬಾಧಿಸುವ ವಿವಿಧ ರೋಗ ಹಾಗೂ ಕೀಟಗಳ ನಿರ್ವಹಣೆ ಕುರಿತು ಸಕಲೇಶಪುರ ತಾಲೂಕು ಈಸಳೂರಿನ ಸಹಾಯಕ ತೋಟಗಾರಿಕಾ ಅಧಿಕಾರಿ ವಿಸಿ ನಿತಿನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನ ಬೆಳೆಯನ್ನ ಬಾಧಿಸತಕ್ಕಂತಹ ರೋಗ ಹಾಗೂ ಕೀಟಗಳು ಯಾವ್ಯಾವು, ಅದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಮೆಣಸು ನಮ್ಮ ಹಾಸನ ಜಿಲ್ಲೆಯ ಒಂದು ಪ್ರಮುಖವಾದಂತಹ ಸಾಂಬಾರ ಬೆಳೆ. ಮೊದಲೆಲ್ಲ ಹೆಚ್ಚಿನದಾಗಿ ಇದನ್ನ ಸಕಲೇಶ್ಪುರ ಮತ್ತು ಬೇಲೂರು, ಆಲೂರು ಈ ಭಾಗದಲ್ಲಿ ಬೆಳೆಯಲಾಗ್ತಾ ಇತ್ತು. ಈಗ ಬೇರೆ ಬೇರೆ ತಾಲೂಕುಗಳಲ್ಲಿಯೂ ಕೂಡ ಬೆಳೆಯಲಾಗ್ತಾ ಇದೆ. ಚನ್ನರಾಯಪಟ್ಟಣ, ಅರಸೀಕೆರೆ ಅಂತಹ ತಾಲೂಕುಗಳಲ್ಲೂ ಕೂಡ ಬೆಳೆಯಲಾಗ್ತಾ ಇದೆ. ಮೆಣಸಿನ ಬೆಳೆಗಾರರು ಒಂದಷ್ಟು ಸಂಕಷ್ಟದಲ್ಲಿ ಇದ್ದಾರೆ. ಕಳೆದ ವರ್ಷಗಳಲ್ಲಿ ರೋಗ ಮತ್ತು ಕೀಟಬಾಧೆಯಿಂದಾಗಿ ಸಂಕಷ್ಟ ಎದುರಾಯಿತು. ಈಗ ಅದರ ಬೆಲೆ ಕುಸಿತದಿಂದ ಒಂದಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬಹಳ ಪ್ರಮುಖವಾಗಿ ಹೇಗೆ ಮೆಣಸಿನ ವ್ಯವಸಾಯವನ್ನು ನಾವು ನಿರ್ವಹಣೆಯನ್ನು ಮಾಡಬೇಕು, ರೋಗ ಮತ್ತು ಕೀಟಗಳು ಬಂದಂತಹ ಸಂದರ್ಭದಲ್ಲಿ ಹೇಗೆ ನಿಭಾಯಿಸಬೇಕು ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರ ತಾಲೂಕು ಎಸಳೂರು ಹೋಬಳಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ವಿ ಸಿ ನಿತಿನ್ ಕುಮಾರ್ ಅವರು. ನಿತಿನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೆಣಸಿನ ಬೆಳೆಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡಿ. ಸರ್, ಮೆಣಸು ತಾವು ಪ್ರಸ್ತಾಪ ಮಾಡಿದಂಗೆ ಒಂದು ಪಶ್ಚಿಮ ಘಟ್ಟ ಭಾಗದ ಒಂದು ಮೂಲ ಬೆಳೆಯಾಗಿದ್ದು, ಇದನ್ನು ನಾವು ಕಾಲಕ್ರಮೇಣ ನಾವು ನಮ್ಮ ಒಂದು ಪಶ್ಚಿಮ ಘಟ್ಟದ ಜೀವನಕ್ಕೆ ಹೊಂದಾಣಿಕೆ ಆಗುವಂತ ಇದೊಂದು ಬೆಳೆನ ನಾವು ಬೆಳ್ಕೊಂಡು ಬರ್ತಾ ಇದ್ದೀವಿ. ಮುಖ್ಯವಾಗಿ ಸರ್, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಧಾನ ಬೆಳೆ ಆಗಿಲ್ಲ ಅಂದ್ರೂ ಇದು ನಮಗೆ ಮೇನ್ ಇಂಟರ್ ಕ್ರಾಪ್ ಆಗಿ ನಾವು ಕಾಫಿ ಮತ್ತೆ ಸ್ವಲ್ಪ ಭಾಗದಲ್ಲಿ ಅಡಿಕೆಯಲ್ಲೂ ಕೂಡ ಇದನ್ನ ನಾವು ಬೆಳ್ಕೊಳ್ತಾ ಬರ್ತಾ ಇದ್ದೀವಿ. ಸಾಂಪ್ರದಾಯಿಕ ಬೆಳೆಯಾಗಿ ನಾವು ಈ ಬೆಳೆಗಳನ್ನ ಬೆಳೀತಾ ಬಂದು, ಮೊದಲಿಗೆ ನಾವು ಕರಿಮುಂಡ, ಮಲ್ಲಿಗೆ ಸರ, ದೊಡ್ಡ ಮಲ್ಲಿಗೆ ಸರ ಈ ತರದ ವೆರೈಟಿಗಳಲ್ಲಿ ನಾವು ಇದ್ವಿ. ಈಗ ಪಣಿಯೂರು ಬಂದು ಈ ತರದ ವೆರೈಟಿಗಳು ಹೈಬ್ರಿಡ್ ಬಂದಾಗಿನಿಂದ ಆಲ್ಮೋಸ್ಟ್ ನಮ್ಮ ಪ್ಲಾಂಟೇಶನ್ಗಳಲ್ಲಿ ಎಲ್ಲ ಇದೇ ಬೆಳೆನ ನಾವೀಗ ಬೆಳೀತಾ ಇದ್ದೀವಿ. ಹಳೆ ನಮ್ಮ ತಳಿಗಳೇನಿದೆ ಅವು ನಮ್ಮ ಭಾಗದಲ್ಲಿ ಅಷ್ಟು ಹೆಚ್ಚಿನ ಇಳುವರಿ ಕೊಡ್ತಾ ಇಲ್ಲ, ಆ ಕಾರಣದಿಂದ ಹೊಸದಕ್ಕೆ ನಾವೀಗ ಕನ್ವರ್ಟ್ ಆಗಿ ಟ್ರೆಡಿಷನಲ್ ಬೆಲ್ಟ್ ಆಗಿರೋದ್ರಿಂದ ಸರ್, ನಮ್ಮ ಪದ್ಧತಿಗಳು ಕೂಡ ಸಾಂಪ್ರದಾಯಿಕವಾಗಿ ನಾವು ಬೆಳೆಯನ್ನ ಮಾಡ್ತಾ ಇದ್ದೀವಿ. ಇತ್ತೀಚಿನ ಒಂದು ವಾತಾವರಣ ಏರುಪೇರು ಆಗಿರೋದ್ರಿಂದ ಕೆಲವೊಂದು ರೋಗಗಳು ಕಾಳುಮೆಣಸಿನ ಬಳ್ಳಿಗಳನ್ನ ಶೀಘ್ರವಾಗಿ ಸಾಯಿಸ್ತಾ ಇದ್ದಾವೆ, ಮತ್ತೆ ನಿಮಗೆ ಫಸಲು ಕೂಡ ಅಧಿಕವಾಗಿ ನಮ್ಮ ರೈತರಿಗೆ ದೊರಕ್ತಾ ಇಲ್ಲ. ಫಸಲು ನಿಮಗೆ ಬರ್ತಾ ಇರೋದು ಕೈಗೆ ಸಿಗ್ತಾನೆ ಇಲ್ಲ ಫಸಲು. ಆ ರೀತಿ ಒಂದು ಪರಿಸ್ಥಿತಿ ಈಗ ನಮ್ಮಲ್ಲಿ ಇದೆ ಸರ್. ಕಳೆದ ಕೆಲವು ವರ್ಷಗಳಿಂದ ನಮ್ಮ ಹಾಸನ ಜಿಲ್ಲೆಯ ಮೆಣಸಿನ ಬೆಳೆಗಾರರು ಭಾರಿ ಸಂಕಷ್ಟಕ್ಕೆ ಒಳಗಾದರು. ಅದಕ್ಕೆ ಕಾರಣ ಈ ರೋಗ ಅನ್ನುವಂಥದ್ದು. ಸಾಮಾನ್ಯವಾಗಿ ಮೆಣಸಿಗೆ ಯಾವೆಲ್ಲ ರೋಗಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ? ಸರ್, ಬಹುಮುಖ್ಯವಾಗಿ ನಾವು ರೋಗ ಅಂತ ನೋಡಿದ್ರೆ ಸರ್, ಒಂದು ಶೀಘ್ರ ಕೊಳೆ ರೋಗ ಅಂತ, ಕ್ವಿಕ್ ವಿಲ್ಟ್ ಅಂತೀವಿ. ಫೈಟಾಪ್ ತರ ಕ್ಯಾಪ್ಸಿಸಿ ಅಂತ ಅದ್ರದ್ದೊಂದು ಶಿಲೀಂಧ್ರದಿಂದ ನಮಗೆ ಈ ರೋಗ ಬರುತ್ತೆ ಸರ್. ಮಳೆಗಾಲದ ಒಂದು ಆದಿಯಲ್ಲಿ ಜೂನ್ ಎಂಡು ಜುಲೈಯಲ್ಲಿ ನಮಗೆ ಈ ರೋಗ ನಮಗೆ ಕಾಣಿಸಿಗುತ್ತೆ. ಬೀಳುಗಳು ಇದ್ದಕ್ಕಿದ್ದಂತೆ ಒಣಗಿ ಬೀಳುಗಳು ಸತ್ತೋಗೋಂಥದ್ದು ಈ ರೋಗದಲ್ಲಿ ನಾವು ನೋಡ್ತೀವಿ. ಹಾಗೆ ಇನ್ನೊಂದು ನೋಡ್ತಾ ಬಂದರೆ ಸ್ಲೋ ವಿಲ್ಟ್ ಅಂತೀವಿ, ನಿಧಾನ ಸೊರಗು ರೋಗ ಅಂತೇಳಿ. ರೋಗಕ್ಕೆ ಬಂದಾಗ ನಮ್ಮ ಭಾಗದಲ್ಲಿ ಕಾಣಿಸ್ತಕ್ಕಂಥ ಎರಡು ರೋಗಗಳು ಇದೆ. ಹಲವಾರು ಎಲೆ ಚುಕ್ಕೆ ರೋಗ ಇದೆ, ಮತ್ತೆ ಡೈಬ್ಯಾಕ್ ಅಂತ ಬರುತ್ತೆ. ಅದು ಈ ಪ್ರಮಾಣದಲ್ಲಿ ನಮಗೆ ಬರೋದಿಲ್ಲ, ಅದು ನಿಮಗೆ ಸಣ್ಣ ರೋಗ ಆಗಿರೋದ್ರಿಂದ ಅಂತ ನಮಗೆ ಆರ್ಥಿಕ ಪರಿಣಾಮ ಬೆಳೆ ಮೇಲೆ ಏನೂ ಬೀರೋದಿಲ್ಲ. ಇವು ಎರಡು ನಮ್ಮಲ್ಲಿ ಪ್ರಸ್ತುತವಾಗಿ ನಮಗೆ ಕಾಡ್ತಿರ್ಕಂತಹ ಎರಡು ಸಮಸ್ಯೆಗಳಂದ್ರೆ ಇದು. ಕೀಟಗಳು ಅಂತ ಬಂದಾಗ ನಮ್ಮ ಭಾಗದಲ್ಲಿ ಪೊಳ್ಳು ತುಂಬಿ ಕಡಿಮೆ, ಅದರದ್ದು ಡ್ಯಾಮೇಜನ್ನು ನಾವು ಜಾಸ್ತಿ ನೋಡೋದಕ್ಕೆ ಸಿಗಲ್ಲ. ಹಿಟ್ಟು ತಿಗಣೆ ಅಂತ ಬರುತ್ತೆ ಸರ್, ಅದು ಇತ್ತೀಚೆಗೆ ತುಂಬಾ ಬರ್ತಾ ಇದೆ, ಬೇರಿಗೆ ಬರೋದ್ರಿಂದ ರೈತರಿಗೆ ಅದನ್ನ ಗಮನಕ್ಕೆ ಕೊಡೋದು ಕಷ್ಟ ಆಗ್ತಾ ಇದೆ, ಅದನ್ನ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಿಟ್ಟು ತಿಗಣೆ ಅಂದ ಅದೊಂದು ರೋಗ ಇದೆ ಸರ್. ಮತ್ತೆ ನೆಮೆಟೋಡ್ ಜಂತು ಹುಳಗಳು ಎಲ್ಲಾ ತೋಟಗಾರಿಕೆ ಬೆಳೆಗಳಲ್ಲಿ ಮೇನ್ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದೇ ನಮಗೆ ಈಗ ಜಂತು ಹುಳದ್ದು, ಆ ಬಾಧೆ ಮೇಜರ್ ಇದೆ ಸರ್. ತಾವಾಗಲೇ ಹೇಳಿದ್ರಿ ರೋಗಗಳು ನಮ್ಮ ಹಾಸನ ಭಾಗದಲ್ಲಿ ಎರಡು ಮಾತ್ರ ಬಹಳ ಪ್ರಮುಖವಾಗಿ ಬಾಧಿಸ್ತಾ ಇದೆ. ಅದರಲ್ಲಿ ಒಂದು ಶೀಘ್ರ ಸೊರಗು ರೋಗ, ಮತ್ತೊಂದು ನಿಧಾನ ಸೊರಗು ರೋಗ ಅನ್ನುವಂಥದ್ದು. ಈ ಶೀಘ್ರ ಸೊರಗು ರೋಗ ಅಂತಂದ್ರೇನು, ಇದರ ಲಕ್ಷಣಗಳು ಹೇಗಿರುತ್ತೆ, ಯಾವ ಒಂದು ಸೂಕ್ಷ್ಮಾಣು ಜೀವಿಯಿಂದ ಇದು ಬರ್ತಕ್ಕಂಥದ್ದು, ಇದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಇದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ ಸರ್. ಈಗ ಶೀಘ್ರ ಸೊರಗು ರೋಗ ಅಂಥದ್ದು ನಮಗೆ ಫಂಗಸ್ಸಿಂದ ಬರುತ್ತೆ, ಶಿಲೀಂಧ್ರದಿಂದ ಬರುತ್ತೆ. ಫೈಟಾಪ್ತರ ಕ್ಯಾಪ್ಸಿಸಿ ಮತ್ತು ಫೈಟಾಪ್ತರ ಸ್ಪೀಸೀಸ್ ಆ ಪಂಗಡಕ್ಕೆ ಸೇರಿದಂಥ ಒಂದು ಶಿಲೀಂಧ್ರಗಳಿಂದ ಇದು ಬರುತ್ತೆ ಸರ್. ರೋಗ ಯಾವಾಗ ಬರುತ್ತೆ ಅಂದರೆ ಮಳೆ ಮತ್ತು ನಿಮಗೆ ವಾತಾವರಣದಲ್ಲಿ ಆರ್ದ್ರತೆ RH ಅಂತ ಹೇಳ್ತೀವಿ, ಅದು ತುಂಬ ಇರುವಾಗ, ಒಂದು 90% RH ಇದ್ದು ವಾತಾವರಣದಲ್ಲಿ ನಿಮಗೆ ಸಾಕಷ್ಟು ಮಳೆ ಬೀಳ್ತಾ ಇರುವಂಥ ಟೈಮಲ್ಲಿ ಈ ರೋಗ ನಮಗೆ ಕಾಣಿಸಿಗುತ್ತೆ. ರೋಗದ ಲಕ್ಷಣ ಏನು ಅಂದರೆ ಚೆನ್ನಾಗಿ ನಾರ್ಮಲ್ ಆಗಿರುವಂಥ ಬೀಳುಗಳು ನಿಮಗೆ ಒಂದು 3-4 ದಿನದ ಅಂತರದಲ್ಲಿ ಫುಲ್ ಹಳದಿಯಾಗಿ ಎಲೆಗಳೆಲ್ಲ ಉದುರಿ ಹೋಗಿ ಒಣಗಿ ಮತ್ತು ಕಾಯಿಗಟ್ಟಿರೋ ಗರಿಗಳು ಕೂಡ ನಿಮಗೆ ಬಿದ್ದು ಒಣಗಿ ಹೋಗೋದು ಇದು ನೋಡೋದಕ್ಕೆ ಸಿಗುತ್ತೆ ಸರ್. ಇದಕ್ಕೆ ನಮಗೆ ಕಾರಣಗಳು ಏನು ಅಂದರೆ ಇದು ಪ್ರಮುಖವಾಗಿ ವರ್ಷ ಪೂರ್ತಿ ಇದು ಶಿಲೀಂಧ್ರಗಳು ಮಣ್ಣಿನಲ್ಲೇ ಇರ್ತವೆ. ಮಳೆಗಾಲದ ಆದಿಯಲ್ಲಿ ಏನಾಗುತ್ತೆ ಅಂದರೆ ಮಳೆ ನೀರು ಬಿದ್ದಾಗ ಆ ಮಣ್ಣಿನಲ್ಲಿರುವಂಥ ಶಿಲೀಂಧ್ರಗಳು ಕಾಳುಮೆಣಸಿನ ಬಳ್ಳಿಗಳಿಗೆ ಬಂದುಬಿಟ್ಟು ಅಲ್ಲಿಂದ ಕಾಳುಮೆಣಸಿನ ಬಳ್ಳಿಯಲ್ಲಿ ನಮಗೆ ರೋಗ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಮಣ್ಣಿನಲ್ಲೇ ಇರೋದ್ರಿಂದ ನಾವು ಕೆಲವೊಂದು ನಾವು ಕಲ್ಚರಲ್ ಪ್ರಾಕ್ಟೀಸ್ಗಳನ್ನು ಮಾಡೋದ್ರಿಂದ ನಾವು ಇದನ್ನು ಹತೋಟಿ ಮಾಡ್ಕೊಳೋದಕ್ಕೆ ನಮಗೆ ಸಾಧ್ಯ ಇದೆ. ಮೊದಲನೇದಾಗಿ ನಮ್ಮ ಜಾಗಗಳಲ್ಲಿ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ನೀರು ನಿಂತ್ಕೊಳ್ಳೋಂಥ ಜಾಗ, ಎಲ್ಲಿ ನೀರು ಚೆನ್ನಾಗಿ ಬಸ್ತೋಗಲ್ಲ, ಎಲ್ಲಿ ನಮಗೆ ನೀರು ನಿಂತ್ಕೊಳತ್ತೆ ಅಂಥ ಜಾಗದಲ್ಲಿ ಇದು ಬೇಗ ನಮಗೆ ಕಾಣಿಸಿಗುತ್ತೆ. ಮತ್ತು ಮಣ್ಣು ಎಲ್ಲಿ ನಿಮಗೆ ಅಂಟು ಮಣ್ಣು ಅಂತೀವಿ, ಮಣ್ಣು ಎಲ್ಲಿ ನಿಮಗೆ ನೀರನ್ನು ಜಾಸ್ತಿ ಹಿಡ್ಕೊಳತ್ತೆ ಅಂಥ ಜಾಗದಲ್ಲಿ ಇದು ನಿಮಗೆ ಜಾಸ್ತಿ ರೋಗನ ನಾವು ಕಂಡುಬರುತ್ತೆ. ಇದು ರೋಗಕ್ಕೆ ನಾವು ಹೇಗೆ ಹತೋಟಿ ಕ್ರಮಗಳನ್ನು ತಗೊಳ್ಬೇಕು ಅಂದರೆ ಮಳೆಗೂ ಮುನ್ನ ಮುಂಗಾರಿಗೂ ಮುನ್ನ ನಾವು ಕಲ್ಚರಲ್ ಮೆಥಡ್ಸ್ ಅಂದ್ರೆ ಮುಂಗಾರಿಗೂ ಮುನ್ನ ಈ ನಮ್ಮ ಬೀಳಿನ 2 ಅಡಿವರೆಗೆ ಏನು ಅಡ್ಡ ರೆಂಬೆಗಳು ಹೋಗಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ಅದನ್ನ ಕತ್ತರಿಸಿ ತೆಗೆದ್ರೆ ನಮಗೆ ರೋಗ ಮಣ್ಣಿನಿಂದ ಬೀಳಿಗೆ ಬರೋದನ್ನ ನಾವು ಅಲ್ಲೇ ಅರ್ಧಕ್ಕೆ ತಪ್ಪಿಸ್ಬೋದು. ಮತ್ತು ಇನ್ನೊಂದು ಕಟ್ ಮಾಡಿದಂಥ ಜಾಗಕ್ಕೆ COC ಅಂತ ಸಿಗ್ತದೆ, 1 ಗ್ರಾಮಿಗೆ 3 ಗ್ರಾಮು COCನ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿಬಿಟ್ಟು ಕಟ್ ಮಾಡಿದಂಥ ಜಾಗಕ್ಕೆ ನಾವು ಅಡಿಕೆ ಮರಕ್ಕೆ ನಾವು ಯಾವ ರೀತಿ ಸುಣ್ಣ ಬೆಳಿತೀವಿ ಅದೇ ರೀತಿ ನಾವು ಇದಕ್ಕೆ ಬೆಳೆಯೋದ್ರಿಂದ ಮಣ್ಣಿನಲ್ಲಿರೋ ಶಿಲೀಂಧ್ರ ಮೇಲ್ಗಡೆ ಬರೋದನ್ನು ತಪ್ಪಿಸ್ಲಿಕ್ಕೆ ನಮಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಇದು ಅಲ್ಲದೆ ನಮ್ಮಲ್ಲಿ ಹಲವಾರು ಸೂಕ್ಷ್ಮಾಣು ಜೀವಿಗಳಿದ್ದಾವೆ, ಟ್ರೈಕೋಡರ್ಮ ವಿರಿಡೆ ಸೂಡೋಮನಸ್ ಫ್ಲೋರೋಸೆನ್ಸ್ ಅಂತ, ಮತ್ತು ಇನ್ನು ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅಂತ ಹಲವಾರು ರೈತರಿಗೆ ನಾವು ಇದನ್ನು ಇಲಾಖೆಯಿಂದ ನಾವು ಕೊಟ್ಟಾಗ ಅವರು ಉಪಯೋಗಿಸಿ ಇದರಿಂದ ಒಳ್ಳೆಯ ಫಲಿತಾಂಶನ ಪಡೆದಿದ್ದಾರೆ. ಈ ಶಿಲೀಂಧ್ರಗಳು ಏನು ಮಾಡುತ್ತೆ ಅಂದರೆ ಈಗ ನಮಗೆ ಶೀಘ್ರ ಸೊರಗು ರೋಗ ಬರೋದನ್ನು ಹತೋಟಿ ಮಾಡುತ್ತೆ. ಆ ರೋಗಗಳನ್ನು ಇದಕ್ಕೆ ಅವರ ಜೊತೆ ಫುಡ್ಡಿಗೆ ಕಾಂಪೀಟ್ ಮಾಡಿ ಆ ರೋಗಗಳು ಆ ಶಿಲೀಂಧ್ರಗಳು ಜಾಸ್ತಿ ಬೆಳೆಯಕ್ಕೆ ಬಿಡದಲ್ಲೇ ಇದು ನಮಗೆ ಗಿಡಗಳನ್ನು ಹಸಿರಾಗಿಡೋದಕ್ಕೆ ಶಿಲೀಂಧ್ರದಿಂದ ಕಾಪಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅದೇ ರೀತಿ ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಈಗ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಮುಂಚೆ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಹಿಂಡಿಗಳು ಬೇವಿನ ಹಿಂಡಿ ಈ ಥರದನ್ನೆಲ್ಲ ಬಳಸ್ತಿದ್ವಿ. ಇವಾಗ ನಾವು ನೋಡ್ತಾ ಸ್ವಲ್ಪ ಅದರದು ಬಳಕೆ ಕೂಡ ಕಡಿಮೆ ಆಗಿದೆ. ಕಡ್ಡಾಯವಾಗಿ ಪ್ರತಿ ವರ್ಷ ನೀವು ಒಂದು ಪ್ರತಿ ಗಿಡಕ್ಕೂ 10-15 kg ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಮತ್ತು ಇದು ತಾವೇನು ಮುಂಚೆ ಡಿಸ್ಕಸ್ ಮಾಡಿದ್ವಿ ಟ್ರೈಕೋಡರ್ಮ ಮತ್ತು ಸೂಡೋಮನಸ್ ಇವನ್ನ ಹಾಕಿ ಬಳಸೋದ್ರಿಂದ ನಮಗೆ ರೋಗನ ಒಂದು ತಕ್ಕ ಮಟ್ಟಿಗೆ ಹತೋಟಿನ ಮಾಡಬಾರ್ದು. ಇದು ಅಲ್ಲದೆ ಬೇರಿನಲ್ಲಿ ಕಂಡು ಬಂದಾಗ ಈ ರೋಗ ಬೇರನ್ನು ನಾವು ಹಿಂಗೆ ಮಣ್ಣಿನಲ್ಲಿ ಬಿಡಿಸಿ ನೋಡಿದಾಗ ಬೇರು ಕಪ್ಪಾಗಿ ಮೇಲ್ಗಡೆ ಸಿಪ್ಪೆ ಅದರದ್ದು ಬೇರೆದು ಕಿತ್ತು ಬರ್ತಾ ಇರುತ್ತೆ. ತುಂಬ ಮೂಗಿಗೆ ಹತ್ತಿರ ತಗೊಂಬಂದಾಗ ಸ್ವಲ್ಪ ಕೊಳೆತಂತಹ ನಮಗೆ ವಾಸನೆ ಬರೋದು ನಮಗೆ ಕಂಡು ಬರುತ್ತೆ. ಅಂತ ಸಮಯದಲ್ಲಿ ನಾವು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ COC ಇದನ್ನ ಮಿಶ್ರಣ ಮಾಡಿ ಬಳ್ಳಿಯ ಎತ್ತರ ನೋಡಿಕೊಂಡು, ಒಂದು 6 ವರ್ಷದಿಂದ 8 ವರ್ಷದ ಬಳ್ಳಿಗಳಾದ್ರೆ ಪ್ರತಿ ಬಳ್ಳಿಗೆ ಒಂದು 5-6 ಲೀಟರ್ ದ್ರಾವಣ ಬೇಕಾಗುತ್ತೆ. 3-4 ವರ್ಷದ ಬೀಳುಗಳಾದ್ರೆ 2-3 ಲೀಟರ್ ದ್ರಾವಣ ಸಾಕಾಗುತ್ತೆ. ಇದು ರೋಗ ಬರೋದಕ್ಕಿಂತ ಮುಂಚಿತವಾಗಿ ನಾವು ಮಳೆ ಆದ ನಂತರ, ಒಂದು ಜೂನ್ ನಂತರ ಒಂದು ಗ್ಯಾಪ್ ಸಿಗುತ್ತೆ, ಆ ಗ್ಯಾಪಲ್ಲಿ ನಾವು ಈ ಕೆಲಸ ಮಾಡ್ಕೊಳೋದ್ರಿಂದ ನಾವು ಆದಷ್ಟು ಮಣ್ಣಿನಲ್ಲಿರುವಂತಹ ಶಿಲೀಂಧ್ರಗಳನ್ನ ನಾವು ಸಾಯಿಸಬಹುದು. ಮತ್ತೆ ಇನ್ನೊಂದು ರೋಗ ಬಂದಿದೆ, ಇನ್ನ ಬರೋದಕ್ಕಿಂತ ಮುಂಚೆ ನಾವು 1% ಬೋರ್ಡೋ ದ್ರಾವಣ, 2 ಕೆಜಿ ಉತ್ತಮ ಗುಣಮಟ್ಟದ ಒಂದು ಮೈಲ್ ತುತ್ತ, ಮತ್ತೆ 2 ಕೆಜಿ ಸುಣ್ಣವನ್ನ ಬೇರೆ ಬೇರೆಯಾಗಿ ನಾವು ಕರಗಿಸಿ 200 ಲೀಟರ್ ನೀರಿಗೆ ಅದನ್ನ ಮಿಶ್ರಣ ಮಾಡಿದಾಗ ನಮಗೆ 1% ಅದು ಬೋರ್ಡೋ ದ್ರಾವಣ ಸಿಗುತ್ತೆ. ಅದನ್ನ ನೀಟಾಗಿ ಎಲೆಯ ತಳಭಾಗಕ್ಕೆ ಅಂಟ್ಕೊಳ್ಳಂಗೆ ನಾವು ಜೂನ್ ಮೊದಲನೇ ವಾರದೊಳಗೆ ನಾವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಮುಂದೆ ಒಂದು 45 ದಿನದವರೆಗೆ ಅದು ಈ ರೋಗ ಬರದಂಗೆ ನಮ್ಮ ಬೆಳೆನ ಕಾಪಾಡುತ್ತೆ. ಈ ರೀತಿಯಾಗಿ ನಾವು ಸಮಗ್ರ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಇದನ್ನ ನಾವು ಹತೋಟಿ ಮಾಡಬಹುದು. ತುಂಬಾ ರೋಗ ಆಲ್ರೆಡಿ ಬರ್ತಾ ಇದೆ, ರೋಗ ಈಗ ಆಲ್ರೆಡಿ ನಮ್ಮ ಜಮೀನಿನಲ್ಲಿ ಕಾಣಿಸ್ಕೊಳ್ತಿದೆ ಅನ್ನೋ ಟೈಮಲ್ಲಿ ರಿಡಾಮಿಲ್ MZ ಕೆಮಿಕಲ್ನ ನಾವು ಕೂಡ ಯೂಸ್, ಅದರಲ್ಲಿ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ಇರುತ್ತೆ, ಅಂದ್ರೆ ಅದು ಕಾಂಟ್ಯಾಕ್ಟ್ ಶಿಲೀಂಧ್ರನಾಶಕ ಮತ್ತೆ ಶಾರೀರಿಕ ಶಿಲೀಂಧ್ರನಾಶಕ ಅಂತ ಎರಡೂ ಅದರಲ್ಲಿ ಶಿಲೀಂಧ್ರನಾಶಕ ಇರೋದ್ರಿಂದ ನಿಮಗೆ ಹತೋಟಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದಕ್ಕೆ ಒಂದೇ ರೋಗದಿಂದ ಒಂದೇ ವಿಧಾನಗಳಿಂದ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಇದೆ. 2-3 ಪದ್ಧತಿಗಳಿಂದ ಸಮಗ್ರ ಪದ್ಧತಿಯಿಂದ ನಿರ್ವಹಣೆ ಮಾಡಿದಾಗ ಇದನ್ನ ನಾವು ಯಶಸ್ವಿಯಾಗಿ ತಡೆಗಟ್ಟಬಹುದು. ಮತ್ತೆ ತಾಯಿ ಬಳ್ಳಿನ ಆಯ್ಕೆ ಮಾಡುವಾಗ ಕಡ್ಡಾಯವಾಗಿ ಯಾವುದು ಆರೋಗ್ಯಕರವಾಗಿದೆ, ಚೆನ್ನಾಗಿ ಫಸಲು ಕೊಡ್ತಾಯಿದ್ದಂತಹ ಮರ, ಮತ್ತೆ ಒಳ್ಳೆ ಜಾಗದಲ್ಲಿ ಇರುವಂತಹ ಮರಗಳನ್ನ, ತಗ್ಗು ಪ್ರದೇಶದಲ್ಲಿ ಇರುವಂತಹ ಬೀಳ್ಗಳಿಂದ ನಾವು ತಗೊಂಡಿಲ್ಲ ಅಂದ್ರೆ ಉತ್ತಮ ಗುಣಮಟ್ಟದ ಒಂದು ಗಿಡಗಳನ್ನ ತಗೊಂಡು ನಾವು ಗಿಡಗಳಿಂದನೇ ಅದಕ್ಕೆ ರೋಗ ಬರುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ಮುಂದುವರೆದು ಈಗ ಸಂಶೋಧನೆ ಆಗಿರುವಂತೆ ನಮ್ಮಲ್ಲಿ ತೇವಂ, ISR ಶಕ್ತಿ ಮತ್ತೆ ಕರಿಮುಂಡ ಈ ತಳಿಗಳು ಬೇರೆ ತಳಿಗಳಿಗೆ ಹೋಲಿಸ್ಕೊಂಡಾಗ ಸಾಕಷ್ಟು ಇದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಇನ್ನೂ ಕೆಲವರು ಶೀತದ ಜಾಗದಲ್ಲಿ ಅಥವಾ ಅಡಿಕೆ ತೋಟಗಳಲ್ಲಿ ಮಾಡುವವರು ಕಸಿ ಕಟ್ಟಿದ ಗಿಡಗಳು, ಹಿಪ್ಪಲಿ ಗಿಡದ ಮೇಲೆ ಕಸಿ ಕಟ್ಟಿರ್ತಾರೆ, ಅಂತ ಗಿಡಗಳನ್ನು ಉಪಯೋಗಿಸಿದಾಗ ತುಂಬಾ ಶೀತ ಇದ್ದಾಗ ಆ ಹಿಪ್ಪಲಿ ಗಿಡಕ್ಕೆ ಸ್ವಲ್ಪ ಆ ನೀರನ್ನ ಮತ್ತೆ ಕೊಳೆ ರೋಗನ ತಡ್ಕೊಳ್ಳೋದಕ್ಕೆ ಶಕ್ತಿ ಇರೋದ್ರಿಂದ ಆ ಎಲ್ಲಿ ತಗ್ಗು ಪ್ರದೇಶದಲ್ಲಿದೆ ಅಂತ ತೋಟಗಳು ಈ ತರ ಕಸಿ ಕಟ್ಟಿದ ಗಿಡಗಳನ್ನು ಉಪಯೋಗಿಸ್ಕೊಂಡಾಗ ಇದೊಂದು ರೋಗದಿಂದ ನಮಗೆ ಸಮಗ್ರ ನಿಯಂತ್ರಣ ಬರುತ್ತೆ. ಈ ಶೀಘ್ರ ಸೊರಗು ರೋಗ ಅಂತೇಳಿ ಏನ್ ಹೇಳಿದ್ರು, ಕೆಲವೊಂದು ಗಿಡಗಳಲ್ಲಿ ಆರಂಭಿಕ ಹಂತದಲ್ಲಿ ಕಾಣಿಸ್ಕೊಳತ್ತೆ ಅಂತ ಹೇಳಿದ್ರೆ, ಒಂದ್ ವೇಳೆ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಏನು ಅನಾಹುತಗಳು ಸಂಭವಿಸುತ್ತೆ? ಸರ್, ನಿರ್ಲಕ್ಷ್ಯ ಮಾಡಿದಾಗ ಸರ್ ಇದರಲ್ಲಿ ಒಂದು 60-90% ನಿಮಗೆ ಬೆಳೆ ಅಲ್ಲ ಗಿಡಗಳೇ ಹಾನಿಯಾಗುವಂತಹ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ, ಫಸಲು ಕೂಡ ಹೋಗುತ್ತೆ. ಒಂದು 90%ವರೆಗೂ ನಮಗೆ ಬೀಳ್ಗಳು, ಇದು ಮೇಲ್ಗಡೆಯಿಂದ ನೀರು ಹರಿದು ಬರುವಾಗ ಇಳಿಜಾರಿನ ಪ್ರದೇಶದಲ್ಲಿ ಮೇಲ್ಗಡೆ ಬೀಳಿನಲ್ಲಿ ಇರತಕ್ಕಂಥ ಶಿಲೀಂಧ್ರ ಕೆಳಗಡೆ ಬೀಳಿಗೆ ಬರುತ್ತೆ. ನಿಮಗೆ ಹತೋಟಿ ಕ್ರಮಗಳನ್ನ ತಗೊಂಡ್ಲಿಲ್ಲ ಅಂದ್ರೆ ನಿಮಗೆ ಇಡೀ ತೋಟ ಸಂಪೂರ್ಣ ನಾಶ ಆಗುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. 2-3 ವರ್ಷದಿಂದ ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ ಇದು ಹಲವಾರು ಕಡೆ ನಾವು ಕೂಡ ಗಮನಿಸಿದೀವಿ ಇದನ್ನ. ಹಾಗಾಗಿ ನಿಯಂತ್ರಣ ಮಾಡುವುದು ಬರದಲ್ಲೇ ಇರೋಂಗೆ ನಾವು ನೋಡ್ಕೊಳ್ಳೋದು ತುಂಬಾ ಇದರಲ್ಲಿ ಅಗತ್ಯ ಇದೆ. ನಾವು ಮೊದಲೇ ಪ್ರಸ್ತಾಪ ಮಾಡಿದಂಗೆ ಕೊಟ್ಟಿಗೆ ಗೊಬ್ಬರ, ಟ್ರೈಕೋಡರ್ಮ, ಸೂಡೋಮನಸ್ ಮತ್ತೆ AMC ಅಂತ ಬರುತ್ತೆ, ನಮ್ಮ IHR ಇಂದ ರಿಲೀಸ್ ಆಗಿರ್ತಕ್ಕಂತಹದ್ದು, ಅದನ್ನ ಬಳಕೆ ಮಾಡಿದ್ರೆ ನಾವು ಅದನ್ನ ಸ್ವಲ್ಪ ಹತೋಟಿಯಲ್ಲಿ ನಾವು ರೋಗನ ಇಡ್ಬೋದು. ಇದಿಷ್ಟು ಶೀಘ್ರ ಸೊರಗು ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇದೇ ರೀತಿ ನಿಧಾನ ಸೊರಗು ರೋಗವು ಕೂಡ ನಮ್ಮ ಮೆಣಸಿನ ಬೆಳೆಯನ್ನ ಬಾಧಿಸ್ತಾ ಇದೆ. ಇದರ ಲಕ್ಷಣಗಳು ಹೇಗಿರುತ್ತೆ, ಯಾವುದರಿಂದ ಬರುತ್ತೆ, ಹೇಗೆ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು? ಈಗ ಶೀಘ್ರ ಸೊರಗು ರೋಗ ನಮಗೆ ಮುಂಗಾರಿನ ಆದಿಭಾಗ ಮತ್ತೆ ಮಧ್ಯಭಾಗದಲ್ಲಿ ಬಂದ್ರೆ, ನಿಧಾನ ಸೊರಗು ರೋಗ ಮಳೆ ಎಲ್ಲ ನಿಂತ ನಂತರ ಈ ಫಸಲು ಬಲಿಯುವಂತ ಹಂತದಲ್ಲಿ ಬರುತ್ತೆ. ಇದು ಶಿಲೀಂಧ್ರ, ಬ್ಯಾಕ್ಟೀರಿಯಾ ಮತ್ತೆ ಜಂತುಗಳು 3 ಸೇರ್ಬಿಟ್ಟು ಇದು ನಮಗೆ ನಿಧಾನ ಸೊರಗು ರೋಗನ ನಮಗೆ ಕಂಡು ಬರುತ್ತೆ. ನಿಧಾನ ಸೊರಗು ರೋಗದ ಲಕ್ಷಣಗಳು ಏನಪ್ಪಾ ಅಂದ್ರೆ, ದೂರದಿಂದ ನೋಡುವಾಗ ಬಳ್ಳಿಗಳು ಹಳದಿ ಆಗಿರ್ತದೆ, ಬಳ್ಳಿಗಳು ಸಾಯೋದಿಲ್ಲ, ನಿಧಾನವಾಗಿ ಹಳದಿ ಆಗ್ತಾ ಇರುತ್ತೆ. ಮತ್ತೆ ನಿಮಗೆ ಮಳೆ ಬಂದಾಗ ಮತ್ತೆ ಅದು ಫಸಲೆಲ್ಲ ಉದುರೋಗಿರುತ್ತೆ. 2-3 ವರ್ಷದವರೆಗೆ ಇದಕ್ಕೆ ಟೈಮ್ ಇರುತ್ತೆ, ಆಯಸ್ ಇರುತ್ತೆ. ಶೀಘ್ರ ಸೊರಗು ರೋಗದಲ್ಲಿ ನಿಮಗೆ 15 ದಿನದೊಳಗೆ ಬೀಳು ಏನು ಉಳಿದಿರೋದಿಲ್ಲ. ಬಟ್ ಇದರಲ್ಲಿ ನಿಮಗೆ ನಿಧಾನ ಸೊರಗು ರೋಗದಲ್ಲಿ 2 ವರ್ಷದವರೆಗೂ ಗಿಡ ಅದರಲ್ಲಿರೋ ನಿರೋಧಕ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಅದು ಹೋರಾಟ ಮಾಡಿ ಅದೊಂದು 2 ವರ್ಷದವರೆಗೆ ಇರುತ್ತೆ. ಬಟ್ ಯಾವುದೇ ರೀತಿಯ ನಮಗೆ ಫಸಲನ್ನ ಯಾವುದನ್ನು ಕೊಡೋದಿಲ್ಲ. ಬಹುಮುಖ್ಯ ನಮಗೆ ಗಮನಿಸಬೇಕಾಗಿರೋದು ಇದರಲ್ಲಿ ಶೀಘ್ರ ಸೊರಗು ರೋಗ ಅಂದ್ರೆ ನಮಗೆ ಎಲೆಗಳು ಹಳದೇ ಆಗಿರ್ತವೆ, ಹಳದೇ ಆಗಿ ಮತ್ತೆ ಎಲೆ ತುದಿಯಿಂದ ಕಪ್ಪಾಗಿರ್ತದೆ ಎಲೆಗಳು, ಮತ್ತೆ ಗರಿಗಳ ಮೇಲೂ ಕೂಡ ಅದು ನಮಗೆ ರೋಗ ಕಪ್ಪಾಗಿರುವಂಥದ್ದು ಗೊತ್ತಾಗಿರುತ್ತೆ. ಬಟ್ ಇಲ್ಲಿ ನಮ್ಮ ನಿಧಾನ ಸ್ವರ್ಗ ರೋಗದಲ್ಲಿ ಯಾವುದೇ ರೀತಿ ಎಲೆ ಚುಕ್ಕೆ ಆಗಿರ್ಬೋದು ಅಥವಾ ರೋಗದ ಚಿಹ್ನೆಗಳು ಮೇಲ್ಗಡೆ ಕಾಣಿಸೋದಿಲ್ಲ. ಬೇರುಗಳನ್ನು ತೆಗೆದು ನೋಡಿದಾಗ ನಿಮಗೆ ಸಣ್ಣ ತಂತು ಬೇರುಗಳು, ತಾಯಿ ಬೇರುಗೆ ಆ ರೀತಿ ಯಾವ ಆ ಪ್ರಮಾಣದ ಇದಾಗಿರಲ್ಲ, ಡ್ಯಾಮೇಜ್ ಆಗಿರಲ್ಲ. ತಂತು ಬೇರುಗಳನ್ನು ತೆಗೆದು ನೋಡಿದಾಗ ಬೇರುಗಳು ಕೊಳ್ತಿರ್ತದೆ, ಮತ್ತು ಮಣ್ಣಿನೊಳಗಿರ್ತಕ್ಕಂಥ ಕಾಂಡದ ಸಿಪ್ಪೆಗಳು ಹಿಂಗೆ ಕೈಯಲ್ಲಿ ಹಿಂಗೆ ತೆಗೆದಾಗ ನಮ್ಮ ಕೈಗೇನೆ ಅದು ಬರ್ತಾ ಇರುತ್ತೆ. ಇದು ನಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಟೈಮಲ್ಲಿ ಜಾಸ್ತಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇದು ಕೂಡ ಏನು ನಾವು ಶೀಘ್ರ ಸ್ವರ್ಗ ರೋಗಕ್ಕೆ ಕಲ್ಚರಲ್ ಮೆಥಡ್ಸ್ ಹೇಳಿದ್ವಿ, ಅದೇ ಮೆಥಡನ್ನು ಉಪಯೋಗಿಸೋದ್ರಿಂದ ಇದನ್ನ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ವಿಶೇಷವಾಗಿ ನಮಗೆ ಹೆಚ್ಚಿನ ಗಮನ ನಾವು ಶೀಘ್ರ ಸ್ವರ್ಗ ರೋಗಕ್ಕೆ ನಾವು ಗಮನವಿಟ್ಟು ಅಲ್ಲಿ ನಾವು ಹತೋಟಿಗೆ ಕ್ರಮ ಕೈಗೊಂಡಾಗ ಇದು ಬರುವಂತ ಸಾಧ್ಯತೆಗಳು ಕಡಿಮೆ, ಅದಕ್ಕೆ ನಾವು ತಗೊಂಡಿರ್ತಕ್ಕಂತಹ ನಿಯಂತ್ರಣಗಳು ಇದಕ್ಕೂ ಕೂಡ ವರ್ಕ್ ಆಗುತ್ತೆ. ಹಾಗಿದ್ದಲ್ಲೂ ಇದು ಹತೋಟಿಗೆ ಬರ್ತಾ ಇಲ್ಲ ಅಂದ್ರೆ ನಮಗೆ 3% ಸಿ ಒ ಸಿ ದ್ರಾವಣ ಅದನ್ನ ನಾವು ಪ್ರತಿ ಬಡ್ಡೆಗೆ ಒಂದು 5-6 liters ನಾವು ಕೊಡೋದ್ರ ಮೂಲಕ ನಾವು ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ತುಂಬಾ ಮುಂದುವರೆದಿದೆ ರೋಗ, ಮುಂದುವರೆದ ಸ್ಥಿತಿಯಲ್ಲಿ ರೋಗ ಇದೆ ಅಂದಾಗ ರಿಡಾಮಿಲ್ ಬರುತ್ತೆ, ಮೆಟಾಲಾಕ್ಸಿಲ್ ಮ್ಯಾಂಕೋಸೆಬ್ ಅಂತ, ಇಲ್ಲಾಂದ್ರೆ ಮೆಟಾಲಾಕ್ಸಿಲ್ ಅಂತಂದ್ರೆ ನಮಗೆ ಟ್ಯಾಗ್ರಾನ್ ಅಂತ ಸಿಗುತ್ತೆ, ಅಥವಾ ಬೇರೆ ಬೇರೆ ಹಲವು ಕಂಪ್ನಿಗಳದ್ದು ಬೇರೆ ಬೇರೆ ಇದರಲ್ಲಿ ಸಿಗುತ್ತೆ. ಮೆಟಾಲಾಕ್ಸಿಲ್ ಅನ್ನು ನಾವು ಬಡ್ಡೆಗೆ ಹಾಕೋದ್ರಿಂದ ನೀರಿನಲ್ಲಿ ಕರಗಿಸಿ 1 barrel ಇನ್ನೂರಿಂದ 250 grams 1 barrel ಹಾಕ್ಬಿಟ್ಟು ಅದನ್ನ ಬಡ್ಡೆಗೆ ಹಾಕೋದ್ರಿಂದ ನಮಗೆ ಈ ರೋಗವನ್ನು ಕಂಟ್ರೋಲಿಗೆ ಬರುತ್ತೆ. ಮತ್ತೆ ಹಲವಾರು ಇದರಲ್ಲಿ ನಾವು ಕಾಳುಮೆಣಸನ್ನ ನೋಡಿದಾಗ ಕಾಳುಮೆಣಸಿನ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ರೈತರು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ. ಏನು ಕಾಫಿ ತೋಟಕ್ಕೆ ಕೊಡುವಂತಹ ಗೊಬ್ಬರಗಳನ್ನು ಕೊಡೋದು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳನ್ನ ಕೊಡದಲ್ಲೇ ಇರುವಂತಹದ್ದು ರೋಗ ನಿರೋಧಕ ಶಕ್ತಿಗೆ ಕೊರತೆ ಆಗಿರೋದ್ರಿಂದ ನಮ್ಮಲ್ಲಿ ರೋಗಗಳು ಜಾಸ್ತಿ ಬರುತ್ತೆ. ನಮ್ಮ ಶಿಫಾರಸಿನಂತೆ ಇರೋದು 100 grams ಸಾರಜನಕ, 40 grams ರಂಜಕ, 140 grams ಪೊಟ್ಯಾಶ್. ಇದನ್ನು ನಾವು ಪ್ರತಿ ಬಳ್ಳಿಗೆ 4ನೇ ವರ್ಷದಿಂದ ನಂತರ ಪೂರ್ಣ ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ. ಇದನ್ನು ನಾವು ಏನು ನಿಗದಿಪಡಿಸಿದೀವಿ ಅದನ್ನು ನಾವು 3-4 times ಅದನ್ನ ವಿಂಗಡಣೆ ಮಾಡಿ ಕೊಡೋದ್ರಿಂದ ನಾವು ಗಿಡಗಳಿಗೆ ಅವು ಆರೋಗ್ಯಪೂರ್ಣವಾಗಿ ಬೆಳೆಯೋದಕ್ಕೆ ನಾವು ಕೂಡ ಸಹಾಯ ಮಾಡಿದಂಗಾಗುತ್ತೆ. ಅದು ನಮ್ಮಲ್ಲಿ ಹಲವಾರು ಜನ ನಿಧಾನ ಸ್ವರ್ಗ ರೋಗ ಏನು ಅಂತ ಹೇಳಿದ್ವಿ, ಅದು ಹಲವು ಸಲ ನಮಗೆ ಗಿಡಗಳಿಗೆ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಆದಾಗ ಅದರಿಂದನೂ ಬರುವಂತಹ ಸಾಧ್ಯತೆಗಳು ಸುಮಾರಿರುತ್ತೆ. ಅದು ಎಲೆ ಚಿಕ್ಕಾಗುವುದು ಮತ್ತೆ ಈ ತರ ಆಗೋದು ನಿಧಾನ ಸ್ವರ್ಗ ರೋಗ. ಅದರಲ್ಲಿ ನಮಗೆ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಏನ್ ಹೇಳ್ತೀವಿ ಅದು ಇಂಬ್ಯಾಲೆನ್ಸ್ ಆಗಿರುವಾಗ ಆ ರೋಗಗಳು ಬರೋದಕ್ಕೆ ನಮಗೆ ಕಂಡುಬಂದಿರೋದು ಆಗಿರುತ್ತೆ. ರೋಗ ನಿಯಂತ್ರಣಕ್ಕಿಂತ ಮುಂಚೆ ನಾವು ಫಸ್ಟ್ ಪೋಷಕಾಂಶಗಳ ನಿಯಂತ್ರಣನು ಕೂಡ ನಮಗೆ ತುಂಬಾ ಅಗತ್ಯ ಇರುತ್ತೆ. ಹೆಚ್ಚಾಗಿ ಮಳೆ ಬೀಳ್ತಕ್ಕಂತಹ ಜಾಗದಲ್ಲಿ ತುಂಬಾ ಭೂಮಿ ಮೇಲೆ ನೀರು ಹರಿದು ಹೋಗೋದ್ರಿಂದ ನಮ್ಮ ಮೇಲ್ಮೈಯಲ್ಲಿರೋ ಕ್ಯಾಲ್ಸಿಯಂ ತೊಳೆದು ಹೋಗಿ ಮಲೆನಾಡು ಭಾಗಗಳಲ್ಲಿ ಮಣ್ಣು ಅಸಿಡಿಕ್ ಸಾಯ್ಲು ಕ್ಷಾರಯುಕ್ತ ಹುಳಿ ಮಣ್ಣಾಗಿರುತ್ತೆ. ಹುಳಿ ಮಣ್ಣಾಗಿರುವಾಗ ಯಾವುದೇ ಹುಳಿ ಮಣ್ಣು ಶಿಲೀಂಧ್ರಗಳಿಗೆ ಪೂರಕವಾದ ವಾತಾವರಣವನ್ನು ಕೊಡ್ತಾ ಇರ್ತವೆ. ಹಾಗಾಗಿ ನಾವು ಮಣ್ಣಿನ ರಸಸಾರವನ್ನು ಪ್ರತಿ ವರ್ಷ ನಾವು ತಪ್ಪದಲ್ಲೇ ಮಣ್ಣಿನ ರಸಸಾರವನ್ನು ನಾವು ಪರೀಕ್ಷೆ ಮಾಡಿಸ್ಲೇಬೇಕು. ಯಾವಾಗ ನಮಗೆ ಪಿ ಎಚ್ ಹುಳಿ ಕಡೆ ತಿರುಗಿದೆ 5 ಕೆಳಗೆ ಬಂದಾಗ 4.5, 4.7 ಈ ಥರ ಬಂದಾಗ ಈ ಥರದ ರೋಗಗಳು ನಮಗೆ ಶೀಘ್ರವಾಗಿ ಹಬ್ತಾ ಇರುತ್ತೆ. ಮತ್ತು ನಾವು ಏನು ಗೊಬ್ಬರವನ್ನು ಗಿಡಗಳಿಗೆ ಕೊಡ್ತಿದ್ದೀವಿ ಅವು ಸಮರ್ಪಕವಾಗಿ ಉಪಯೋಗ ಆಗ್ತಾ ಇರಲ್ಲ. ಹಲವಾರು ಜನ ನಮ್ಮಲ್ಲಿ ಪಿ ಎಚ್ ಅನ್ನ ಪರೀಕ್ಷೆ ಮಾಡಿಸೋದು ಇನ್ನು ನಾವು ಮೈಗೂಡಿಸ್ಕೊಂಡಿಲ್ಲ. ದಯವಿಟ್ಟು ಅದೊಂದು ನಾವು ಪರಿಶೀಲನೆ ಮಾಡಿ ಪ್ರತಿ ವರ್ಷ ಕನಿಷ್ಠ 2 ವರ್ಷಕ್ಕೊಮ್ಮೆ ಪ್ರಾಯಕ್ಕೆ ಬಂದ ಮೆಣಸಿನ ಬೆಳಿಗ್ಗೆ 500 grams ಉತ್ತಮ ಗುಣಮಟ್ಟದ ಸುಣ್ಣವನ್ನು ಹಾಕೋದ್ರಿಂದ ನಾವು ಪಿ ಎಚ್ ಅನ್ನು ನಾವು ನಾರ್ಮಲ್ಗೆ ತರಬಹುದು. ಈ ರೀತಿ ಹಲವಾರು ಪದ್ಧತಿಗಳನ್ನು ಒಳಗೊಂಡು ನಾವು ಅನುಸರಿಸೋ ಮೂಲಕ ನಾವು ಈ 2 ರೋಗಗಳನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ನಿಧಾನ ಸ್ವರ್ಗ ರೋಗದಲ್ಲಿ ಒಂದಷ್ಟು ಸುರಕ್ತಕ್ಕಂಥದ್ದು ತಡ ಆದರೂ ಕೂಡ ನಾವು ಬೇಗ ಜಾಗೃತರಾಗಬೇಕು. ಜಾಗೃತರಾಗಿ ಬೇಗ ಅದನ್ನು ಬಗೆಹರಿಸಿದ್ದೇ ಆದಲ್ಲಿ ಅದು ಬೇರೆ ಗಿಡಗಳಿಗೆ ಅಥವಾ ಬೇರೆ ತೋಟಗಳಿಗೆ ಹಬ್ತಕ್ಕಂಥದ್ದನ್ನು ಕಡಿಮೆ ಮಾಡಬಹುದು ಅನ್ನುವಂಥದ್ದು. ಇದಿಷ್ಟು ನಿಧಾನ ಸ್ವರ್ಗ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಯಾವೆಲ್ಲ ಕೀಟಗಳು ಈ ನಮ್ಮ ಮೆಣಸಿನ ಬೆಳೆಯನ್ನು ಬಾಧಿಸುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ತಾವಾಗಲೇ ಹೇಳಿದ್ರಿ, ಪೊಳ್ಳುದುಂಬಿ ಅನ್ನುವಂಥದ್ದು ಒಂದಷ್ಟು ಕಾಟವನ್ನು ಅಥವಾ ತೊಂದರೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಏನೆಲ್ಲ ತೊಂದರೆಯನ್ನು ಇದು ಕೊಡುತ್ತೆ, ಇದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ತಾವು ಹೇಳ್ದಂಗೆ ಪೊಳ್ಳುದುಂಬಿ ನಮಗೆ ಕಾಯಿ ಹೀಚಾಗಿ ಕಾಳಿ ಗಟ್ಟಿಯಾಗುವ ಸಮಯದಲ್ಲಿ ನಮಗೆ ಬಾಧಿಸುತ್ತೆ. ಇದು ನಮಗೆ ಹೊರಗಡೆಯಿಂದ ನೋಡುವಾಗ ತುಂಬ ನಮಗೆ ಗೊತ್ತೇ ಆಗೋದಿಲ್ಲ ಇದು ಹುಳ ಬಂದಿದೆ, ನಮ್ಗೆ ಹೊರಗಡೆ ಕಾಣಲ್ಲ, ತುಂಬ ಚಿಕ್ಕ ಹುಳಗಳಾಗಿರೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಗೋದು ಯಾವ ಹಂತದಲ್ಲಿ ಅಂದರೆ ಕೊಯ್ಲು ಮಾಡಿ ಒಣಗಿಸುವಂಥ ಟೈಮಲ್ಲಿ ನಮಗೆ ಜರ್ಗ ಆಗಿರುತ್ತೆ ಮೆಣಸು. ಆ ರೀತಿ ತೂಕ ಯಾಕೆ ಬರ್ತಾ ಇರಲ್ಲ ಅಂದರೆ ಈ ಪೊಳ್ಳು ಬೀಟಲ್ ಅಂತ ಪೊಳ್ಳುದುಂಬಿ ಅಂತೀವಿ ಅದು ನಿಮಗೆ ಚಿಕ್ಕ ಕಾಯಿಗಳ ಮೇಲೆ ಮೊಟ್ಟೆ ಇಟ್ಟು ಆ ಹುಳಗಳು ಆ ಕಾಯಿಗಳನ್ನೆಲ್ಲ ಒಳಗಡೆ ಇರುವಂತಹ ಬೀಜಗಳನ್ನು ತಿಂದಾಗ ಪಳ್ಳುದುಂಬಿಯಿಂದ ನಮಗೆ ರೋಗ ಬರುತ್ತೆ. ಈ ಪಳ್ಳುದುಂಬಿಯಿಂದ ಇನ್ನೊಂದು ರೋಗ ಅಂದ್ರೆ ಪಳ್ಳುದುಂಬಿ ಹಾನಿ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಕೊಲೆಟೋಟ್ರೈಕಮ್ ಅಂತ ಒಂದು ಶಿಲೀಂಧ್ರ ಬಂದು ಆ ಕೊಲೆಟೋಟ್ರೈಕಮ್ ಶಿಲೀಂಧ್ರದಿಂದ ನಮಗೆ ಈ ಮೆಣಸಿನ ಗರಿಗಳು ಒಣಗೋದು ಕೂಡ ನಮಗೆ ಕಂಡು ಬಂದಿರುತ್ತೆ. ನಮ್ಮ ಭಾಗದಲ್ಲಿ ಈ ಪಳ್ಳುದುಂಬಿಯ ಹಾನಿ ಬಹಳಷ್ಟು ಕಡಿಮೆನೆ ಇದೆ ಅಂತ ಹೇಳ್ಬೋದು. ಹಲವಾರು ಕಡೆ ನೋಡಿದಾಗ ಇದರದ್ದು ತುಂಬಾ ಕಡಿಮೆ ಇದೆ ಇನ್ಸಿಡೆನ್ಸು. ಈಗ ನಮ್ಮ ಸಿಸ್ಟಮಿಕ್ ಇನ್ಸೆಕ್ಟಿಸೈಡು, ಕೀಟನಾಶಕಗಳು, ಇಲ್ಲಾಂದ್ರೆ ನಮ್ಮ ಕ್ವಿನಾಲ್ ಪಾಸ್ ಅಂತ ಬರುತ್ತೆ, ಕ್ವಿನಾಲ್ ಪಾಸ್ ಅನ್ನ ನಾವು ಪ್ರತಿ ಬ್ಯಾರಲ್ಗೆ 200 ಲೀಟರ್ ನೀರಿಗೆ 200 ml ಹಾಕೊಂಡು ನಾವು ಸಿಂಪಡಣೆ ಮಾಡೋದ್ರಿಂದ ಇದನ್ನು ನಾವು ಯಶಸ್ವಿಯಾಗಿ ತಡೆಗಟ್ಟಬಹುದು. ಇದಿಷ್ಟು ಪಳ್ಳುದುಂಬಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದೇ ರೀತಿ ಹಿಟ್ಟು ತೆಗಣೆ ಅಥವಾ ಮಿಲಿ ಬಗ್ ಅನ್ನುವಂಥದ್ದು ಕೂಡ ಮೆಣಸಿನ ಬೆಳೆಯನ್ನ ಹೆಚ್ಚಾಗಿ ಬಾಧಿಸ್ತಾ ಇರತಕ್ಕಂತ ಒಂದು ಕೀಟ. ಯಾವ ಸಂದರ್ಭದಲ್ಲಿ ಇದರ ಹಾವಳಿ ಜಾಸ್ತಿ ಇರುತ್ತೆ, ಇದು ಬಂದಾಗ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಇದರ ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ? ಹಿಟ್ಟು ತಿಗಣೆ ಅಥವಾ ಮೀಲಿ ಬಗ್ ಅನ್ನೋದು ಬೇರಿನಲ್ಲಿ ಈಗ ಕಳೆದ ಒಂದು 3-4 ವರ್ಷಗಳಿಂದ ಮೆಣಸು ಬೆಳೆತಕ್ಕಂಥ ಭಾಗದಲ್ಲಿ ಕಂಡು ಬರ್ತಾ ಇದೆ. 3 ವರ್ಷದ ಹಿಂದೆ ನಮಗೆ ಅಷ್ಟಾಗಿ ಸಿಗ್ತಿರ್ಲಿಲ್ಲ. ಇತ್ತೀಚೆಗೆ ಎಲ್ಲಿ ನಾವು ಶೀತ ಅಲ್ಲದ ಪ್ರದೇಶ, ಜಾಸ್ತಿ ಇಳಿಜಾರು ಪ್ರದೇಶಗಳು, ಹೊಸದಾಗಿ ತೋಟ ಮಾಡಿರ್ತಕ್ಕಂಥ ಪ್ರದೇಶಗಳು, ಬಯಲು ಪ್ರದೇಶ ಇರ್ತಂಥ ಜಾಗದಲ್ಲಿ ಎಲ್ಲಿ ನೀರು ನಿಲ್ಲಲ್ಲ, ಬೇಗ ನೀರು ಆವಿಯಾಗಿ ಹೋಗುತ್ತೆ, ಮರಳು ಮಿಶ್ರಿತ ಮಣ್ಣು ಅಂತ ಹೇಳ್ಬೋದು, ಅಂತ ಜಾಗದಲ್ಲಿ ಇದರದ್ದು ಕೀಟಬಾಧೆಯ ಲಕ್ಷಣಗಳು ಸಿಗುತ್ತೆ. ಕೀಟಬಾಧೆ ನಿಮಗೆ ದೂರದಿಂದ ನೋಡುವಾಗದೇ ಯೂನಿಫಾರ್ಮ್ ಡ್ರೈಯಿಂಗ್ ಯೆಲ್ಲೋಯಿಂಗ್ ಅಂತೀವಿ, ಅಂದ್ರೆ ಸಮನಾಗಿ ಬಳ್ಳಿಗಳು ಹಳದಿ ಆಗಿರುತ್ತೆ. ದೂರದಿಂದ ನೋಡುವಾಗಲೇ ಈ ಜಾಗಕ್ಕೆ ತೊಂದರೆ ಇದೆ ಅನ್ನೋದು ನಮಗೆ ಕಂಡು ಬರುತ್ತೆ. ಯಾವ ರೀತಿ ನಾವು ನಿಧಾನ ಸ್ವರ್ಗ ರೋಗದಲ್ಲಿ ಬಂದು ನೋಡಿದೀವಿ, ಇದನ್ನು ಕೂಡ ಅದೇ ರೀತಿ ಇರುತ್ತೆ. ಎಲ್ಲಿ ನೀರು ನಿಂತ್ಕೊಳ್ಳೋದಿಲ್ಲ, ನಮ್ಮ ಮಲೆನಾಡು ಭಾಗದಲ್ಲಿ ಇಳಿಜಾರು ಪ್ರದೇಶಗಳೇ, ಹೊಸದಾಗಿ ಎಲ್ಲಿ ತೋಟಗಳು ಮಾಡಿರ್ತಾರೆ ಅಂತ ಜಾಗದಲ್ಲಿ ಇದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದು ನಮ್ಮ ರೈತರಿಗೆ ಗಮನಕ್ಕೆ ಬರೋದಿಲ್ಲ, ಯಾಕಂದ್ರೆ ಮೇಲ್ಗಡೆ ಹುಳಗಳು ಕಾಣೋದಿಲ್ಲ. ಹುಳಗಳು ಇರುವುದು ಮಣ್ಣಿನೊಳಗೆ ಇರ್ತದೆ. ಮಣ್ಣಿನೊಳಗಿರುವಾಗ ನಾವೊಂದು 3-4 ಸೆಂಟಿಮೀಟರ್ನಷ್ಟು ಮಣ್ಣನ್ನು ತೆಗೆದು ಬಟ್ಟೆಯಲ್ಲಿ ನೋಡುವಾಗ ಅಲ್ಲಿ ಹುಳಗಳು ನಮಗೆ ಜಮಾವಣೆ ಆಗಿ ಆ ಬೇರಿನ ಮೂಲಕ ನಮಗೆ ರಸ ಇರೋದ್ರಿಂದ ಎಲೆಗಳು ನಿಮಗೆ ಕ್ರಮೇಣ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಆದರೆ ನಿಮಗೆ ಮಳೆಗಾಲ ಪ್ರಾರಂಭವಾಗಿ ಒಂದೆರಡು ಮಳೆ ನಂತರ ಈ ಕೀಟ ಅದಾಗೆ ತನ್ನಿಂದ ತಾನೇ ನಿಮಗೆ ಅದರ ಸಂತಾನೋತ್ಪತ್ತಿ ಕಡಿಮೆ ಆಗೋದ್ರಿಂದ ಮತ್ತೆ ಗಿಡಗಳು ಮತ್ತೆ ಸಾಮಾನ್ಯವಾಗಿ ಆಗೋದ್ರಿಂದ ರೈತರು ಇದ್ರ ಬಗ್ಗೆ ಯಾರೂ ಅಷ್ಟಾಗಿ ಗಮನವಹಿಸಿರಲ್ಲ. ಆದರೆ ನಾವು ಹತೋಟಿ ಕ್ರಮ ಕೈಗೊಳ್ಳದೆ ಇದ್ದಾಗ ಏನು ಕೀಟಗಳಿದೆ ಅದು ಶೈವಾವಸ್ಥೆಗೆ ಹೋಗಿ ಹಂಗೆ ಇರ್ತವೆ. ಮತ್ತೆ ಮುಂದೆ ಮಳೆ ಕಡಿಮೆ ಆದಾಗ ಅಥವಾ ಮತ್ತೆ ನೀರು ಇಲ್ಲದೆ ಇರೋಂಥ ಸಮಯದಲ್ಲಿ ಅಂಥ ಟೈಮಲ್ಲಿ ಮತ್ತೆ ನಿಮಗೆ ಉಲ್ಬಣ ಆಗುತ್ತೆ. ಇದಕ್ಕೆ ಬಹುಮುಖ್ಯ ಕಾರಣ ಇನ್ನೊಂದು ಅಂದರೆ ನಾವು ಸರಿಯಾದ ಪೋಷಕಾಂಶ ನಿರ್ವಹಣೆ ಎಲ್ಲಿ ಮಾಡಿರಲ್ಲ ಅಂಥ ತೋಟಗಳಲ್ಲಿ ಇದನ್ನು ನಾವು ನೋಡೋದಕ್ಕೆ ಹೆಚ್ಚಾಗಿ ಸಿಗುತ್ತೆ. ಸಮರ್ಪಕವಾಗಿ ನಾವು ಪೋಷಕಾಂಶಗಳ ನಿರ್ವಹಣೆ ಆಗಿಲ್ಲ ಅಂದರೆ ಅಂಥ ಜಮೀನಲ್ಲಿ ಇದು ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ಇದನ್ನು ಸ್ವಲ್ಪ ಪತ್ತೆ ಹಚ್ಚೋದು ಕಷ್ಟ, ಯಾಕಂದ್ರೆ ಮೇಲ್ಗಡೆಯಿಂದ ಯಾವುದೇ ಹುಳಗಳು ಕಾಣ್ತಾ ಇರಲ್ಲ. ನೆಲವನ್ನು ಬಗಿಬೇಕು, 2-3 ಸೆಂಟಿಮೀಟರ್ಷ್ಟು ಬಗೆದಾಗ ನಿಮಗೆ ಮೇನ್ ಕಾಂಡಕ್ಕೆನೆ ಅವು ಅಂಟ್ಕೊಂಡು ರಸವನ್ನು ಹೀರ್ತಾ ಇರುತ್ತೆ. ಇದನ್ನು ನಾವು ಗಮನಿಸ್ಬೋದು. ನಮಗೆ ಈಗ ಹಲವಾರು ಔಷಧಿ ಇದೆ. ಈ ನಮ್ಮಲ್ಲಿ ಕ್ಲೋರೋಪೈರುಪಾಸ್ 20 EC ಇದೆ, ಅದು ಟರ್ಮೈಟ್ ಕಂಟ್ರೋಲ್ಗೆ, ಗೆದ್ದಲು ಹುಳ ನಿರ್ವಹಣೆಗೆ ಅಂತೇಳಿ ಅದನ್ನು ಬಳಸ್ತೀವಿ. ಸೈಪರ್ಮೆಥ್ರಿನ್ ಪ್ಲಸ್ ಕ್ಲೋರೋಪೈರುಪಾಸ್ ಅಂತ ಹಮ್ಲ ಅಂತ ಬರುತ್ತೆ, ಅದನ್ನು ಕೂಡ ನಾವು ಇದರಲ್ಲಿ ಉಪಯೋಗಿಸ್ಬೋದು. ತುಂಬಾ ಹುಳಗಳಿದೆ, ತುಂಬಾ ಹುಳಗಳ ಸಂಖ್ಯೆ ಮಿತಿ ಮೀರಿದಾಗ ಇಮಿಡಾಕ್ಲೋಪ್ರಿಡ್ ಅಂತ ಬರುತ್ತೆ. ಇಮಿಡಾಕ್ಲೋಪ್ರಿಡ್ನ ಕೂಡ ನಾವು ಒಂದು ಬ್ಯಾರಲ್ ನೀರಿಗೆ 50 ml ಇಂದ 75 ml ಪ್ರತಿ ಬ್ಯಾರಲ್ ನೀರಿಗೆ ಹಾಕೊಂಡು ಅದನ್ನ 3-4 ಲೀಟರ್ ಚೆನ್ನಾಗಿ ನೀರು ತೊಯ್ದು ಹೋಗಂಗೆ ನಾವು ಬಡ್ಡೆಗೆ ಹಾಕೋದ್ರಿಂದ ಈ ಒಂದು ಹುಳನ ನಾವು ಕಂಟ್ರೋಲ್ ಮಾಡ್ಬೋದು. ನಮ್ಮಲ್ಲಿ ಏನು ಸಮಸ್ಯೆ ಆಗುತ್ತಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ನಿರ್ವಹಣೆ ಮಾಡಿದಾಗ ನಾವು ಎಲ್ಲ ರೋಗಗಳನ್ನು ಸಮರ್ಪಕವಾಗಿ ತಡಿಬೋದು. ಬೇಸಿಗೆಯಲ್ಲಿ ನಾವು ಗಿಡಗಳನ್ನ ಕಾಪಾಡ್ಕೊಂಡ್ರೆ ಮುಂಗಾರಿನಲ್ಲಿ ಅವು ಶೀಘ್ರ ಸ್ವರ್ಗ ರೋಗದಿಂದ ನಮಗೆ ಅಲ್ಲೂ ನಮಗೆ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಪ್ರತಿಯೊಂದು ಹಂತದಲ್ಲೂ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಕೊಂಡಲ್ಲಿ ನಾವು ಸಮರ್ಪಕವಾಗಿ ನಾವು ಒಳ್ಳೆ ಫಸಲನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇದಿಷ್ಟು ಹಿಟ್ಟು ತಿಗಣೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದೇ ರೀತಿ ಜಂತು ಹುಳುಗಳು ಕೂಡ ನಮ್ಮ ಮೆಣಸಿನ ಬೆಳೆಯನ್ನ ಬಾಧಿಸ್ತಾ ಇವೆ, ಇವುಗಳ ಲಕ್ಷಣ ಏನು, ಇವುಗಳನ್ನ ನಿರ್ವಹಣೆ ಮಾಡುವಂಥದ್ದು ಹೇಗೆ? ಸರ್, ಜಂತು ಹುಳುಗಳಿಗೆ ಬಂದಾಗ ನಮ್ಮ ಮೆಣಸಿಗೆ 2-3 ತರಹದ ಒಂದು ಜಂತು ಹುಳುಗಳಿರ್ತವೆ. ಒಂದು ರೂಟ್ ನಾಟ್ ನೆಮೆಟೋಡ್ ಅಂತೀವಿ, ಬೇರು ಗಂಟು ಜಂತು ಹುಳ ಅಂತೇಳಿ, ಇನ್ನೊಂದು ಬೇರನ್ನು ಕೊರೆಯುವ ಜಂತು ಹುಳ ಅಂತ, ಎರಡು ಬಗೆಯ ಜಂತು ಹುಳುಗಳು ನಮ್ಮಲ್ಲಿ ಕಾಣಸಿಗುತ್ತದೆ. ಇದು ಏನು ಅಂದ್ರೆ ನಾವು ಎಲ್ಲಿ ಸ್ವಲ್ಪ ಹಿಂದೆ ಬಿದ್ದಿರುವ ತೋಟಗಳು, ಅಂದ್ರೆ ಎಲ್ಲಿ ಅಷ್ಟು ನಾವು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇಲ್ಲ ಅಂತ ತೋಟಗಳಲ್ಲಿ ಇದು ನಮಗೆ ಹೆಚ್ಚಾಗಿ ಕಂಡು ಬರುತ್ತೆ. ಈ ರೋಗದ ಲಕ್ಷಣಗಳು ಏನು ಅಂದ್ರೆ ಚಿಕ್ಕ ಎಲೆಗಳಿರ್ತವೆ. ಬೀಳಿನಲ್ಲಿ ನಿಮಗೆ ನೋಡಿದ್ರೆ ಅದು ಮೆಣಸಿನ ಬೀಳುಗಳಿನ ಮಾಮೂಲಿ ಗಾತ್ರದಲ್ಲಿ ಇರೋದಿಲ್ಲ, ತುಂಬಾ ಚಿಕ್ಕ ಎಲೆಗಳಿರ್ತವೆ. ದೂರದಿಂದ ನೋಡುವಾಗಲೇ ಗೊತ್ತಾಗುತ್ತೆ ಎಲೆಗಳು ಚಿಕ್ಕದಿರುತ್ತೆ, ಗರಿಗಳು ತುಂಬಾ ಚಿಕ್ಕದಿರುತ್ತೆ. ನಿಮಗೆ ಮಳೆ ನಿಂತ ನಂತರ ಗಿಡ ಪೂರ್ತಿ ಒಣಗೋದಂಗಾಗಿ ಫುಲ್ ಅರಿಶಿನ ಬಣ್ಣಕ್ಕೆ ತಿರುಗಿ ಸ್ಲೋ ಆಗಿರುತ್ತೆ, ಬೆಳವಣಿಗೆ ಇರೋದಿಲ್ಲ. ಮತ್ತೆ ಮುಂಗಾರು ಪ್ರಾರಂಭ ಆದ ನಂತರ ಗಿಡ ಮತ್ತೆ ನಿಮಗೆ ಸಾಮಾನ್ಯ ಸ್ಥಿತಿಗೆ ಬಂದು ಗಿಡ ಮತ್ತೆ ಆರೋಗ್ಯವಾಗಿರೋಂಗೆ ನಮಗೆ ಭಾಸ ಆಗುತ್ತೆ. ಇದನ್ನು ಕೂಡ ನಮಗೆ ಪತ್ತೆ ಮಾಡೋದಕ್ಕೆ ಕಷ್ಟ ಆಗಿರೋದ್ರಿಂದ ರೈತರು ಬಿಸಿಲಿಗೆ ಹಿಂಗಾಗಿದೆ, ಇದು ಪ್ರಾಬ್ಲಮ್ ಇದೆ ಅಂತೇಳಿ ಅವರು ಅನ್ಕೊಂಡು ನಾವು ಅದನ್ನ ನೆಗ್ಲೆಕ್ಟ್ ಮಾಡಿರ್ತೀವಿ. ಇದು ಒಂದು ನಮ್ಮಲ್ಲಿ ಬೇರುಗಂಟು ರೋಗ ಹಲವಾರು ತೋಟಗಾರಿಕೆ ಬೆಳೆಗಳಲ್ಲಿ ಇದು ನಮಗೆ ಮೇನ್ ಸಖತ್ತು ಪ್ರಾಬ್ಲಮ್ ಇರುವಂತಹ ಒಂದು ಜಂತು ಹುಳದ್ದು ಸಮಸ್ಯೆ ಆಗಿದೆ. ಪೋಷಕಾಂಶಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದಾಗ ನಮಗೆ ಇದನ್ನು ನಾವು ಯಶಸ್ವಿಯಾಗಿ ತಡೆಗಟ್ಟಬಹುದು. ಜೈವಿಕ ಜೀವಿಗಳು ಮತ್ತೆ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ನಾವು ಉಪಯೋಗಿಸೋದ್ರಿಂದ ನಮ್ಮ ಮಣ್ಣಿನಲ್ಲಿ ಇದನ್ನ ನಾವು ಕಡಿಮೆ ಮಾಡಬಹುದು. ತುಂಬಾ ರೋಗ ಈ ಜಂತು ಹುಳುಗಳ ಪ್ರಾಬ್ಲಮ್ ಇರೋ ಕಡೆ ನಾವು ಹಲವಾರು ಔಷಧಿಗಳು ಕೂಡ ಇದಿದೆ. ಅದಕ್ಕಿಂತ ಮುನ್ನವಾಗಿ ನಾವು ಜೈವಿಕ ನಿಯಂತ್ರಕಗಳಾದ ಭಾರತೀಯ ಸಂಶೋಧನಾ ಸಂಸ್ಥೆಯಿಂದ ಒಂದೆರಡು ಮೂರು ಶಿಲೀಂಧ್ರ ನಾಶಕಗಳಿದೆ, ಅವನು ಕೂಡ ಬಳಸಿದಾಗ ನಾವು ಈ ನೆಮೆಟೋಡನ್ನು ನಾವು ಕಡಿಮೆ ಮಾಡ್ಬೋದು. ಹಾಗೆ ನಮಗೆ ನಿಮಿಟ್ಸ್ ಅಂತ ಬರುತ್ತೆ, ಅದಾಮ ಕಂಪನಿಯ ಒಂದು ನಿಮಿಟ್ಸ್ ಅಂತ, ಅದನ್ನು ಕೂಡ ಬಳಸೋದ್ರಿಂದ ನಾವು ಯಶಸ್ವಿಯಾಗಿ ಇದೊಂದು ಜಂತು ಹುಳುಗಳನ್ನು ನಾವು ನಿರ್ವಹಣೆ ಮಾಡ್ಬೋದು. ಇದಕ್ಕೆ ರಾಸಾಯನಿಕ ಪದ್ಧತಿಗಳ ಬಳಕೆಗಿಂತ ನಾವು ಕೊಟ್ಟಿಗೆ ಗೊಬ್ಬರ ಹಾಗೆ ಟ್ರೈಕೋಡರ್ಮ ಸುಡೋಮನಸ್ ಇವುಗಳ ಬಳಕೆಯಿಂದ ಕೂಡ ನಾವು ಜಂತು ಹುಳುಗಳನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಇದಿಷ್ಟು ಜಂತು ಹುಳುಗಳಿಗೆ ಹೇಗೆ ನಾವು ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳು. ಈ ಮೆಣಸಿನ ಬೆಳೆಯನ್ನ ಬಾಧಿಸ್ತಕ್ಕಂಥ ಯಾವುದೇ ರೋಗ ಇರಬಹುದು ಅಥವಾ ಕೀಟ ಇರಬಹುದು, ಇವುಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 77 6055 219. ಇನ್ನೊಮ್ಮೆ ಹೇಳಿ, 77 6055 219. ಒಳ್ಳೆಯದು ನಿತಿನ್ ಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನ ಬೆಳೆಯನ್ನ ನಮ್ಮ ಭಾಗದಲ್ಲಿ ಬಾಧಿಸ್ತಾ ಇರತಕ್ಕಂತಹ ಕೀಟಗಳು ಹಾಗೂ ರೋಗಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಳು ಮೆಣಸಿನ ಬೆಳೆ ಬಾಧಿಸುವ ವಿವಿಧ ರೋಗ ಹಾಗೂ ಕೀಟಗಳ ನಿರ್ವಹಣೆ ಕುರಿತು ಸಕಲೇಶಪುರ ತಾಲೂಕು ಎಸಳೂರಿನ ಸಹಾಯಕ ತೋಟಗಾರಿಕಾ ಅಧಿಕಾರಿ ಬಿಸಿ ನಿತಿನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार.

ಮೂಡಿ ಬರ್ತಾ ಇದೆ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ಹಾಸನ ಆಕಾಶವಾಣಿ. ಆತ್ಮೀಯ ಕೇಳುಗರೇ, ಗಮನಿಸಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ ಎಂ ಶಿವಕುಮಾರ್, ಸುಜಾತಾ ಎಫ್ ತಳವಾರ್ ಮತ್ತು ಪವಿತ್ರ ಹೆಚ್ ಜಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ ಕಡಲ ತೀರದ ಭಾರ್ಗವ ಚಿತ್ರದ ಪ್ರಾಯೋಜಿತ ಗೀತೆ. ವೀಕ್ಷಿಸಿ ಕಡಲ ತೀರದ ಭಾರ್ಗವ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇದೇ March 3 ಬಿಡುಗಡೆಯಾಗಲಿದೆ. ಕಡಲ ತೀರದ ಭಾರ್ಗವ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇದೇ March 3 ಬಿಡುಗಡೆಯಾಗಲಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 February 31 March 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮರೆಯಲಾಗದ ಕಥೆ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್. ಬರೆಯುವೆ ನಿನಗಾಗಿ. ಬರೆಯುವೆ ನಿನಗಾಗಿ ಹೃದಯದಿ ಹಿತವಾಗಿ, ಪ್ರಣಯದ ಸಂಕೇತವಾಗಿ, ಕೊಲವಿಂದ ಪ್ರೇಮ.